ಲಾಲಿ ಚಿಲಿಪಿಲಿ ಪಿಲ್ಲಕ್ಕಿ ಕಿಲಿಕಿಗೆ ನಮ್ಮ ಕೋಲು ಘನವಾದವೇ ಚಿನ್ನಮ್ಮ ಲಾಲಿ ಚಿನ್ನಮ್ಮ. ಮತ್ತೊಂದು ಜನಪದ ಗೀತೆಯನ್ನ ಹಾಡಿದ್ದಾರೆ ಸಿ ಅಶ್ವಥ್. Thank you. ನಮಸ್ಕಾರ ಮಾರಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾರಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ ಅಂದಾದ ಚಂದಾದ ಮಾಯ್ಕಾರ ಮಾರಿಗೆ ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಮಾಯ್ಕಾರ ಮಾರಿಗೆ ಚೆಲ್ಲಿದರು ಮಲ್ಲಿಗೆಯ ಚಂದೂಳು ಏಳು ಮಲೆಯಲ್ಲಿ ಏನಯ್ಯ ಚಂದೂಳು ನವಿಲಾರಿ ನವುಲ ಮರಿಯಾರಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ನವಿಲಾರಿ ನವುಲ ಮರಿಯಾರಿ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಚೆಲ್ಲಿದರು ಮಲ್ಲಿಗೆಯ ಸೂರ್ಯರಿಯಾಲೇ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಓ ಅಂದಾದ ಚಂದಾದ ಮಾಯ್ಕಾರ ಮಾದೇವಿಗೆ ಚೆಲ್ಲಿದರು ಮಲ್ಲಿಗೆಯ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಮತ್ತೊಂದು ಜನಪದ ಗೀತೆಯನ್ನ ಹಾಡಿದ್ದಾರೆ ಜಿವಿ ಅತ್ರಿ. ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ನಿನ್ನ ಅಣ್ಣನ್ನ ಮರಿಬ್ಯಾಡ ನನ್ನ ತಂಗಿ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ, ತವರಿಗೆ ಮಾತೊಂದ ತರಬ್ಯಾಡ. ನೆನಪು ಬಂದರೆ ಎಂದು ನಿಲ್ಲಬ್ಯಾಡ, ನೆನಪು ಮರೆ ಎಂದು ನಿಲ್ಲಬ್ಯಾಡ ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ ತವರಿನ ಸಿರಿದೇವಿ ನೀನೋಗಿ ಬಾ ತಂಗಿ ನಿನ್ನ ಅಣ್ಣನ್ನ ಮರಿಬ್ಯಾಡ